ತಿಂಗಳಿದ್ದಾತಕೋ ಕಾವೇರಿ ರಂಗನ ನೋಡದ ತಿಂಗಳಿದ್ದಾತಕೋ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ ರಂಗಲ ಶಿಲ್ಪದ ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಲ್ದು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಹರಿಪದೋದಕ ಸಮ ಕಾವೇರಿ ವಿರಜ ನದಿಯ ಸ್ನಾನವ ಮಾಡಿ ಹರಿಪದೋದಕ ಸಮ ಕಾವೇರಿ ವಿರಜ ನದಿಯ ಸ್ನಾನವ ಮಾಡಿ ಪರಮ ವೈಕುಂಠ ರಂಗ ಮಂದಿರ ಪರವಾಸುದೇವನ ನೋಡದ ಕಾವೇರಿ ಕಸ್ತೂರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ಜಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ಜಾತಕೋ ಕಾವೇರಿ ರಂಗನ ನೋಡದ ಭಾಗಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿ ಜಾತಕೋ ಕಂಗಳಿ ಜಾತಕೋ ಕಾವೇರಿ ಗಂಗಳ ನೋಡದ.